ಆಕಾಶವಾಣಿ ಕರ್ನಾಟಕ ಸಮಯ 6 ಗಂಟೆ. ಆಕಾಶವಾಣಿ ರಾಯಚೂರು ಎಫ್ಎಂ ಕೇಂದ್ರ, ಸಮಯ 6:50. ಕೃಷಿ ರಂಗ ರೈತರಿಗಾಗಿ ಕಾರ್ಯಕ್ರಮ ಕಿಸಾನ್ ವಾಣಿ. ನೆಲ ಜಲ ಅನಲ ನಿಲ ಆಗಸಗಳ ಚೈತನ್ಯವ ಹಿಡಿದು ಸೃಷ್ಟಿ ಚಕ್ರ ಸಾವಯವ ರಹಸ್ಯದ ಮಂತ್ರ ಸಿದ್ಧಿ ಪಡೆದು ಸಮಷ್ಟಿ ಸುಖಕ್ಕೆ ತಾ ಹಂಬಲಿಸುತ ಸಹಜೀವಿಯ ಸಖನಾಗಿ ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ಅನ್ನ ಯಜ್ಞ ಸಂಕಲ್ಪಿಸಿರುವವನೇ ನೇಗಿಲ ಯೋಗಿ. ವಿಷ ಗುಣಿಸದೆ ವಿಷ ಬಿತ್ತದೆ ವಸುದೆಯ ನಿರ್ವಿಷಮಯಗೊಳಿಸಿ ವೃಷ ಪಶುಗಳ ಶಿಶು ಸರ್ವ ಜನರ ಆರೋಗ್ಯಕ್ಕೆ ಸುದೆ ಹರಿಸಿ ವಶವಾಗದೆ ಬಳ ಸಂಚಿನ ಹೊಸ ಹೊಸ ತೆನ್ನುವ ವಂಚನೆಗೆ ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ. ತೃಷ ಇಲ್ಲದ ಸಿರಿ ಕೃಷಿ ಋಷಿ ತಾನಿವ ನೇಗಿಲ ಯೋಗಿ ನೇಗಿಲ ಯೋಗಿ. ಕೃಷಿ ರಂಗ ಪ್ರಾಯೋಜಿತ ಕಾರ್ಯಕ್ರಮ ಕೇಳುತ್ತಿರುವಂತಹ ಎಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ಇಂದಿನ ಕಿಸಾನ್ ವಾಣಿಯಲ್ಲಿ ತಾವು ಕೇಳಲಿದ್ದೀರಿ. ಲಾಭದಾಯಕ ಹಿತ್ತಲ ಕೋಳಿ ಸಾಕಾಣಿಕೆಗೆ ಅನುಸರಿಸಬೇಕಾದ ಕ್ರಮಗಳ ಕುರಿತು ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರಾದ ಡಾ ಪ್ರಹ್ಲಾದ್ ಅವರೊಡನೆ ಸಂದರ್ಶನ. ಸಂದರ್ಶಕರು ಡಾ ವಿಜಿ ಬಾವಲತ್ತಿ. ನಂತರ ಹವಾಮಾನ ವರದಿ ಹಾಗೂ ಹವಾಮಾನ ಆಧಾರಿತ ಕೃಷಿ ಸಲಹೆಗಳು. ಪೇಟೆ ಧಾರಣೆ 7:20 ಕೃಷಿ ರಂಗ ಕಾರ್ಯಕ್ರಮದಲ್ಲಿ ರಾಯಚೂರು ತಾಲೂಕಿನ ಮರ್ಚಡ್ ಗ್ರಾಮದ ವೆಂಕಟೇಶ್ ಹಾಗೂ ಸಂಗಡಿಗರಿಂದ ಏಕತಾರಿ ಪದಗಳು. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಮೊದಲಿಗೆ ಕೇಳೋಣ ಲಾಭದಾಯಕ ಹಿತ್ತಲ ಕೋಳಿ ಸಾಕಾಣಿಕೆಗೆ ಅನುಸರಿಸಬೇಕಾದ ಕ್ರಮಗಳ ಕುರಿತು ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರಾದ ಡಾ ಪ್ರಹ್ಲಾದ್ ಅವರೊಡನೆ ಸಂದರ್ಶನ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ರೈತರ ಮಟ್ಟದಲ್ಲಿ ಸುಧಾರಿತ ರೀತಿಯೊಳಗೆ ಕೋಳಿ ಸಾಕಾಣಿಕೆ ಪದ್ಧತಿ ಏನೇನು ಬರ್ತವೆ, ಹೊಸ ಒಂದು ಮಾಹಿತಿ, ಹೊಸ ತಂತ್ರಜ್ಞಾನ ಏನಿದೆ ಅಂತಕ್ಕಂಥ ವಿಚಾರವಾಗಿ ನಮ್ಮ ರೈತರಿಗೆ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇವತ್ತು ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಮತ್ತು ವಿಜ್ಞಾನಿಗಳು ಆದಂಥ ಡಾಕ್ಟರ್ ಪ್ರಹ್ಲಾದ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನು ಮಾಡಿಕೊಳ್ಳೋಂಥ. ನಮಸ್ಕಾರ ಡಾಕ್ಟರ್ ಪ್ರಹ್ಲಾದ್ ಅವರೇ. ನಮಸ್ಕಾರ ಸರ್. ಏನು ಹೇಳ್ತೀರಿ ತಾವು, ಕೋಳಿ ಸಾಕಾಣಿಕೆ ರೈತರು ತಮ್ಮ ಕೃಷಿ ಉದ್ಯೋಗದ ಜೊತೆ ಕೋಳಿ ಸಾಕಾಣಿಕೆಯನ್ನು ಮಾಡೋದು ಲಾಭದಾಯಕ ಅಂತ ಹೇಳ್ತೀರಾ, ಹೇಗೆ? ಸೊ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲ ರೈತರಿಗೆ ಹೇಳ್ತಾ ಇದ್ದೀವಿ, ರೈತರ ಆದಾಯ ದ್ವಿಗುಣಗೊಳ್ಳಬೇಕಾದ್ರೆ ಕೇವಲ ಕೃಷಿ ಬೇಡ, ಕೃಷಿಯೇತರ ಚಟುವಟಿಕೆ ಕೂಡ ಕೃಷಿ ಜೊತೆಗೆ ಇರಬೇಕು. ಅದರಲ್ಲಿ ಒಂದು ಮುಖ್ಯವಾಗಿ ಕಡಿಮೆ ಬಂಡವಾಳ ಮತ್ತು ಯಾವುದೇ ಜಾಸ್ತಿ ಖರ್ಚು ಇರಲಾರ್ದಂಗೆ ಮಾಡ್ತಕ್ಕಂಥದ್ದು, ಮತ್ತು ನಮಗೆ ಕಸದಿಂದ ರಸ ಅಂದರೆ ಅವುಗಳ ಇಕ್ಕಿಯಿಂದನೂ ಕೂಡ ನಮಗೆ ಗೊಬ್ಬರ ಸಿಗ್ತಕ್ಕಂಥ ಒಂದು ಒಳ್ಳೆಯ ಇದು ಅಂತಂದರೆ ಕೃಷಿ ಜೊತೆಗೆ ಈ ಮಾಡ್ತಕ್ಕಂಥದ್ದು ಕೋಳಿ ಸಾಕಾಣಿಕೆ. ಸೊ ಅದು ಇತ್ತಲಿನಲ್ಲಿ ಹಿತ್ತಲಿನಲ್ಲಿ ಇರತಕ್ಕಂಥ ಜಾಗದಲ್ಲಿನೇ ಮಾಡೋದ್ರ ಮೂಲಕ ಇದು ನಮಗೆ ಕೇವಲ ಭಾಳಷ್ಟು ದುಡ್ಡು ಖರ್ಚು ಮಾಡಲಾರ್ದಂಗೆ ನಮ್ಮಲ್ಲಿ ಏನು ಸಿಗುತ್ತೆ ಕಾಳು ಕಡಿಗಳು, ವೇಸ್ಟ್ ಆದಂಥ ಕಾಳು ಕಡಿಗಳು ನಮ್ಮ ಅಗ್ರಿಕಲ್ಚರಲ್ಲಿ ವೇಸ್ಟ್ ಆಗುತ್ತೆ, ಅದನ್ನು ಕೂಡ ಮತ್ತು ಈ ಬೆಳೆಗಳಲ್ಲಿ ಇರತಕ್ಕಂಥ ಹುಳುಗಳನ್ನು ಕೂಡ ತಿಂದು ನಮಗೆ ಭಾಳ ಕಡಿಮೆ ಇದರಲ್ಲಿ ಅಂದರೆ ಕಸದಿಂದ ರಸ ತೆಗೀತಕ್ಕಂಥ ಒಂದು ಒಳ್ಳೆಯ ಸಾಧನ. ಇದರಲ್ಲಿ ಯಾವುದು ವಿಶೇಷ ತರಬೇತಿ ಬೇಕಾಗಿಲ್ಲ. ಕಡಿಮೆ ಶಿಕ್ಷಣ ಇರತಕ್ಕಂಥವರು ಕೂಡ ಈ ಕೋಳಿ ಸಾಕಾಣಿಕೆ, ವಿಶೇಷವಾಗಿ ನಾಟಿ ಕೋಳಿ ಸಾಕಾಣಿಕೆ, ನಾಟಿ ಕೋಳಿಗಳು ಹಿತ್ತಲಿನಲ್ಲಿ ಮಾಡಬಹುದು. ಈಗ ನಾಟಿ ಕೋಳಿಗೆ ಬಂದಾಗ ನಾಟಿ ಕೋಳಿಗಳ ಸಾಕಾಣಿಕೆ ಆರ್ಥಿಕವಾಗಿ ಲಾಭದಾಯಕ ಅಂತ ಹೇಳ್ತೀರಾ ಹೇಗೆ? ಯಾಕಂದರೆ ಮೊಟ್ಟೆಗಳು ಪ್ರಮಾಣ ಕಡಿಮೆ ಇರ್ತವೆ, ಮೊಟ್ಟೆ ಸೈಜ್ ಸಣ್ಣದಿರ್ತದೆ ಅಂತ ಹೇಳ್ತಿರ್ತಾರೆ ರೈತರೆಲ್ಲ, ಹೇಗೆ ಹೇಳ್ತಿರ್ತಾವೆ ಇದಕ್ಕೆ? ಸೊ ಈಗ ಸರ್, ಮುಖ್ಯವಾಗಿ ಇದು ಏನಪ್ಪ ಅಂತಂದರೆ, ನಮ್ಮ ನಾಟಿ ಕೋಳಿಗಳು ತಾವು ಹೇಳಿದಂಗೆ ತೂಕ ಕಡಿಮೆ ಬರುತ್ತೆ. ಸೊ ಮತ್ತು ನಮಗೆ ಅದಕ್ಕೆ ಜಾಸ್ತಿ ನಾವು ಖರ್ಚು ಮಾಡಿದರೆ ನಮಗೆ ಲಾಭ ಜಾಸ್ತಿ ಬರೋದಿಲ್ಲ. ಈಗ ಅದಕ್ಕೆ ನಾವು ಸಿದ್ಧಪಡಿಸಿದ ಪಶು ಆಹಾರ ಅಂಥವನ್ನೆಲ್ಲ ಹಾಕ್ಲಿಕ್ಕೆ ಹೋಗ್ಬಿಟ್ರೆ ಲಾಭ ಜಾಸ್ತಿ ಬರೋದಿಲ್ಲ. ಸೊ ಅದ್ರಿಗೋಸ್ಕರ ನಾಟಿ ಕೋಳಿ ನಾವು ಮುಖ್ಯವಾಗಿ ಯಾವ ರೀತಿ ಮಾಡ್ತೀವಿ ಅಂದರೆ, ನಮ್ಮಲ್ಲಿ ವೇಸ್ಟ್ ಇರುವಂಥ ಪದಾರ್ಥಗಳನ್ನು, ಕಾಯಿಪಲ್ಲೆ ಉಳಿದಂಥ ಇದನ್ನು ಹಾಕೋದಾಗಲಿ, ಕಾಳು ಕಡಿಗಳನ್ನು ಹಾಕೋದಾಗಲಿ, ಅಥವಾ ಹೊಲದಲ್ಲಿ ಇದನ್ನು ತಿನ್ನೋದಾಗಲಿ, ತಿಂದು ಭಾಳ ಭಾಳ ಅಂತಂದರೆ ಇವು ಏನಪ್ಪ 1 ಕೆಜಿ 1.5 ಕೆಜಿವರೆಗೆ ತೂಕ ಬರ್ತವೆ. ಈ ಸಾಕಷ್ಟು ನಾಟಿ ಕೋಳಿಗಳಿವೆ ನಮ್ಮ ಭಾಗದಲ್ಲಿ. ಅಸೀಲ್ ಅಂತಿದೆ ಪ್ರಸಿದ್ಧವಾಗಿರುವಂಥ ತಳಿ. ಸೊ ಈವನ್ ಮಧ್ಯಪ್ರದೇಶಕ್ಕೆ ಹೋದರೆ ನಮ್ಮ ಕಡಕ್ನಾಥ್ ಅಂತ ಹೇಳ್ತೀವಲ್ಲ, ಆ ಭಾಗದ ಒಂದು ಒಂದು ನಾಟಿ ಕೋಳಿ ಅದು, ಅದು ಕೂಡ ನಾಟಿ ಕೋಳಿನೇ. ಬಟ್ ಏನಪ್ಪ ವ್ಯತ್ಯಾಸ ಅಂದರೆ, ಕಡಕ್ನಾಥಿನ ಮಾಂಸದಾಗ ಒಂದು ಬಣ್ಣ ಸ್ವಲ್ಪ ಬದಲಾಗಿರುತ್ತೆ. ಆ ಒಂದು ವಿಶೇಷತೆ ಆ ಒಂದು ತಳಿಯಲ್ಲಿ ಇದೆ. ಸೊ ಅದೇ ರೀತಿ ಆ ತಳಿನೂ ಕೂಡ ಜಾಸ್ತಿ ತೂಕ ಬರೋದಿಲ್ಲ ನಿಮಗೆ. ಈ ರೀತಿ ತೂಕ ಕಡಿಮೆ ಬರುತ್ತೆ. ಇಂಥ ಒಂದು ಸಂದರ್ಭದಲ್ಲಿ ನಾವು ಸುಧಾರಿತ ಕೋಳಿ ತಳಿಗಳಾದಂಥ ಗಿರಿರಾಜ ಇರ್ಬೋದು, ಇದು ಮಾಂಸಕ್ಕೂ ಮತ್ತು ಮೊಟ್ಟೆಗೂ ಈಗ ಎರಡಕ್ಕೂ ಬರುತ್ತೆ. ಹಾಂ, ಈಗ ನಾನು 8 ವಾರದಲ್ಲಿ ಇದು ನಮ್ಮ ಜವಾರಿ ಕೋಳಿಗಳು, ನಾಟಿ ಕೋಳಿಗಳು 800 ಗ್ರಾಮ್ 900 ಗ್ರಾಮ್ ಬಹಳ ಅಂದರೆ ಬರ್ಬೋದು. ನೀವು ಎಷ್ಟೇ ಎಂಥ ಒಳ್ಳೆ ಹಾರ ಹಾಕಿದ್ರು ಅದು ಒಂದು ಗುಣಧರ್ಮದ ಪ್ರಕಾರ ಅಷ್ಟೇ ತೂಕ ಬರುತ್ತೆ. ಬಟ್ ಅದೇ ನಮ್ಮ ಗಿರಿರಾಜ ಇರ್ಬೋದು 1.5 ಕೆಜಿವರೆಗೆ ಬರುತ್ತೆ. 8 ವಾರ ಅಂದರೆ 2 ತಿಂಗಳಲ್ಲಿ. ನೀವು 4 ತಿಂಗಳಾದರೆ 2.5 ಕೆಜಿ 3 ಕೆಜಿ 3.5 ಕೆಜಿ ತನಕೂ ತೂಕ ಬರುತ್ತೆ ಗಿರಿರಾಜ. ಇವನ್ ಮೊಟ್ಟೆ ಇಡತಕ್ಕಂಥ ಸಾಮರ್ಥ್ಯನೂ ಕೂಡ ಈಗ ನಮ್ಮ ಜವಾರಿ ಕೋಳಿಗಳಲ್ಲಿ ಭಾಳ ಅಂದರೆ 50, 60 ಅಥವಾ 70 ನಾವು ಒಂದು ವರ್ಷದಲ್ಲಿ ಪಡ್ಕೊಂಡ್ರೆ ಇದು 150ರವರೆಗೆ ಮೊಟ್ಟೆ ಕೊಡ್ತವೆ. ಅದೇ ರೀತಿಯಾಗಿ ಸ್ವರ್ಣಧಾರ ಎಂಬ ತಳಿ ಇದೆ, ಅದು ಮೊಟ್ಟೆಗಾಗಿನೇ ವಿಶೇಷವಾಗಿ ಸಾಕಾಣಿಕೆ ಮಾಡತಕ್ಕಂಥ ತಳಿ. ಅದೇ ರೀತಿ ರಾಜಾ 2 ಎಂಬುದು ಒಂದು ಮಾಂಸಕ್ಕಾಗಿನೇ ಒಂದು ವಿಶೇಷವಾದ ತಳಿಯನ್ನು ರಾಜಾ 2 ನಮ್ಮ ಬೆಂಗಳೂರು ಕ್ವಾಪ್ಸ್ ವೆಟರ್ನರಿ ಯೂನಿವರ್ಸಿಟಿ ಅವರು ಡೆವಲಪ್ ಮಾಡಿದಂಥ ತಳಿ. ಇವೆಲ್ಲನೂ ನಾಟಿ ಕೋಳಿಗಳಲ್ಲಿನೇ ಸುಧಾರಿತ ತಳಿಗಳು. ನಮ್ಮ ರೈತರು ಸಾಕಾಣಿಕೆ ಮಾಡೋರಿಗೆ ಈ ತಳಿಗಳು ಎಲ್ಲಿ ಸಿಗ್ತಾವೆ ಅಂತಕ್ಕಂಥ, ಈ ಕಡಕನಾಥ್ ಹೇಳಿದ್ರಿ, ಸುವರ್ಣಧಾರ ಹೇಳಿದ್ರಿ, ಆಮೇಲೆ ಗಿರಿರಾಜ ತಳಿ, ಇವೆಲ್ಲ ಎಲ್ಲಿ? ವಿಶೇಷವಾಗಿ ಗಿರಿರಾಜ ತಳಿ, ಸುವರ್ಣಧಾರ ಅಥವಾ ಇವನ್ನ ನಮ್ಮ ಪಶುಸಂಗೋಪನೆ ಇಲಾಖೆಯ ಮೂಲಕ ಅವನ್ನ ಪ್ರತಿ ಜಿಲ್ಲೆಯಲ್ಲಿ ಅಥವಾ ಗಿರಿರಾಜ ಕೋಳಿಗಳನ್ನ ಮರಿಗಳನ್ನ ತರಿಸ್ಕೊಂಡು 1 ತಿಂಗಳವರೆಗೆ ಸಾಕಾಣಿಕೆ ಮಾಡಿ ಸಬ್ಸಿಡೈಸ್ಡ್ ದರದಲ್ಲಿ ಕೊಡ್ತಾರೆ. ಅಂದ್ರೆ ತೂಕದ ಮೇಲೆ ಅದು ಇಷ್ಟು ತೂಕ ಇತ್ತಂದ್ರೆ ಇಷ್ಟು ರೇಟ್ ಅಂತ ಹೇಳಿ ಫಿಕ್ಸ್ ಇರುತ್ತೆ. ಅದ್ರ ಪ್ರಕಾರ ಕಡಿಮೆ ದರದಲ್ಲಿನೇ ಕೊಡ್ತಾರೆ. ಸೊ ಪ್ರತಿಯೊಂದು ಜಿಲ್ಲಾ ಕೇಂದ್ರಗಳಲ್ಲಿ ಸಹಾಯಕ ನಿರ್ದೇಶಕರ ಒಂದು ಇದರ ಆಫೀಸಲ್ಲೇ ಇರುತ್ತದು. ಸೊ ನಮ್ಮ ರಾಯಚೂರಿನಲ್ಲಿನೂ ಕೂಡ ಇದೆ. ಸೊ ಅಲ್ಲಿ ನಾವು ಗಿರಿರಾಜ ತಗೋಬೋದು. ರಾಜಾ 2 ಅಂತಂದರೆ ನಾವು ಹೆಬ್ಬಾಳ್ಗೆ ಹೋಗ್ಬೇಕಾಗುತ್ತೆ. ಹೆಬ್ಬಾಳ್ನಲ್ಲಿ ನಮ್ಮ ಪಶು ವೈದ್ಯಕೀಯ ಕಾಲೇಜಿನಲ್ಲಿ ಸಿಗುತ್ತೆ. ಅದೇ ರೀತಿ ನಿಮಗೆ ಇದು ಒಂದು ಸ್ವಲ್ಪ ಪ್ರಮಾಣದಲ್ಲಿ ಗಿರಿರಾಜ ಬೇಕು ಅಂದರೆ ಈ ಪಶುಸಂಗೋಪನೆ ಇಲಾಖೆ ಮೂಲಕ ಅಂದರೆ ತಗೋಬೋದು. ಭಾಳ ಪ್ರಮಾಣದಲ್ಲಿ ಬೇಕು ಅಂದರೆ ನಮ್ಮ ಹೆಸರುಘಟ್ಟದಲ್ಲಿನೂ ಕೂಡ ಸಣ್ಣ ಮರಿಗಳು, ನೀವು ಯಾರಾದರೂ ದೊಡ್ಡ ಪ್ರಮಾಣದಲ್ಲಿ ಒಂದು 500, 600 ಮಾಡಬೇಕು, 1000 ಮಾಡಬೇಕು ಅಂತಂದರೆ ಅದನ್ನು ನಿಮಗೆ, ಯಾಕಂದರೆ ಸಣ್ಣ ಒಂದು ದಿವಸದ ಮರಿಗಳು ಅಲ್ಲಿ ಸಿಗುತ್ತೆ ನಮ್ಮ ಬೆಂಗಳೂರಲ್ಲಿ. ಸ್ವಲ್ಪ ಪ್ರಮಾಣದಲ್ಲಿ ಬೇಕಾದರೆ ಪಶುಸಂಗೋಪನೆ ಇಲಾಖೆಯಲ್ಲಿ ತಗೋಬಹುದು ನೀವು. ಈಗ ಸಾಮಾನ್ಯವಾಗಿ ರೈತರು ಎಷ್ಟು ದಿವಸದ ಮರಿಗಳನ್ನು ತರೋದು ಒಳ್ಳೇದಂದ್ರೆ, ಯಾಕಂದ್ರೆ ಬಹಳಷ್ಟು ಜನ ಮರಿಗಳು ಸತ್ತು ಹೋಗಿಬಿಡ್ತಿರ್ತವೆ. ಈಗ ಹಿತ್ತಲಿನಲ್ಲಿ ಸಾಕ್ತಕ್ಕಂಥ ರೈತರು ಈಗ ನಾವು ಆದಷ್ಟು 1 ತಿಂಗಳ ಮರಿಗಳನ್ನು ತರಬೇಕು. ಯಾಕಂತಂದ್ರೆ 1 ತಿಂಗಳದ ಒಳಗಿನ ಮರಿಗಳು, ಏನು ಸಣ್ಣ ಮರಿಗಳು, 1 ದಿವಸದ ಮರಿ ಏನಾದರೂ ತಂದರೆ ಅದಕ್ಕೆ ಬ್ರೂಡಿಂಗ್ ಎಂಬ ಒಂದು ವ್ಯವಸ್ಥೆ ಮಾಡ್ಬೇಕು. ಅಂದರೆ ಹೊರಗಿನ ವಾತಾವರಣದ ಟೆಂಪರೇಚರ್ಗೆ ತಡ್ಕೊಳ್ಳೋಂಥ ಶಕ್ತಿ ಇರೋದಿಲ್ಲ. ಅದಕ್ಕೆ ನಾವು ಲೈಟಿನ ಬಳಕೆಯಿಂದ ಉಷ್ಣತೆಯನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿ, ಮತ್ತು ಬೆಕ್ಕು ಇವೆಲ್ಲ ಕಾಡು ಪ್ರಾಣಿಗಳಿಂದ ರಕ್ಷಣೆ, ಹದ್ದಿನಿಂದ ರಕ್ಷಣೆ, ಇವನ್ನೆಲ್ಲನೂ ಬೇಕಾಗುತ್ತೆ 1-3 ವಾರ ಅಥವಾ 4 ವಾರದವರೆಗೆ. ಸೊ ಇದ್ರಿಗೋಸ್ಕರ ನೀವು ಆದಷ್ಟು ನಮ್ಮ ಇಲಾಖೆಯಲ್ಲಿ ಏನು 1 ತಿಂಗಳದ್ದು ಏನು ಮರಿಗಳು ಕೊಡ್ತಾರೆ 4 ವಾರದ ನಂತರ ಆ ತೂಕದ ಮೇಲೆ, ಸೊ ಅಂಥ ಮರಿಗಳು ಹಿತ್ತಲಿನಲ್ಲಿ ಸಾಕಂಥ ರೈತರು ತಂದರೆ ಭಾಳ ಒಳ್ಳೆಯದು. ಈಗ ಒಬ್ಬ ರೈತ ಸುಮಾರು ಅಂದಾಜಾಗಿ ತೋಟದಲ್ಲಿ ಮನೆ ಇರ್ತಾವ, ಅಂಥವರು 100-200 ಕೋಳಿ ಸಾಕಾಣಿಕೆ, ಎಲ್ಲಿವರೆಗೆ ಕೋಳಿ ಸಾಕಾಣಿಕೆ ಎಷ್ಟು ಮಾಡ್ಬೋದು ರೈತರು ತಮ್ಮ ರೈತರ ಮಟ್ಟದಲ್ಲಿ ಅಂತಿರ್ತಾವೆ ಒಬ್ಬ ರೈತ? ಸೊ ಹಿತ್ತಲಿನಲ್ಲಿ ನೀವು ಏನು ಭಾಳ ಖರ್ಚಿರಲಾರ್ದಂಗೆ, ಶೆಡ್ ಇರಲಾರ್ದಂಗೆ ಒಂದು ಬರೀ ಕೇವಲ ಸಣ್ಣ ಕೆಜಿಗಳಲ್ಲಿ ಮಾಡಬೇಕಾದ್ರೆ ಒಂದು 50, 60 ಅಥವಾ 100ರವರೆಗೆ ಮಾಡ್ಬೋದು. ಇನ್ನೂ 500 ಆ ರೀತಿ ಮಾಡಬೇಕಾದ್ರೆ ಒಂದು ಒಳ್ಳೆ ಅದಕ್ಕೆ ಏನಾದರೂ ನಿಯಮಿತವಾದ ಒಂದು ಶೆಡ್ ಇದ್ರೆ ಭಾಳ ಒಳ್ಳೇದು. ಯಾಕಂದರೆ ಬೆಕ್ಕಿನಿಂದ ರಕ್ಷಣೆ, ಇವು ನಾಯಿಗಳಿಂದ ರಕ್ಷಣೆ, ಇವನ್ನೆಲ್ಲ ಇರುತ್ತೆ. ಸೊ ಆ ಒಂದು ದೃಷ್ಟಿಯಿಂದ ಇರಬೇಕಾಗುತ್ತೆ. ಯಾಕಂದರೆ ಇನ್ನೊಂದು, ಗಿರಿರಾಜ ಕೋಳಿಗಳು ಸ್ವಲ್ಪ ತೂಕ ಜಾಸ್ತಿ ಬರೋದಕ್ಕೋಸ್ಕರ ಸ್ವಲ್ಪ ಇವಕ್ಕೆ ವಿಶೇಷವಾಗಿ ಕಾಳಜಿ, ಯಾಕಂತಂದರೆ ಇವು ಜಾಸ್ತಿ ಆಹಾರ ಫಾಸ್ಟ್ ಈಗ ನಮ್ಮ ಜವಾರಿ ಕೋಳಿ ಹೆಂಗೆ ಹಾರ್ಕೊಂಡು ಹೋಗಿ ಬೆಕ್ಕುಗಳಿಂದ ರಕ್ಷಣೆ ಪಡ್ಕೊತವೆ. ಸೊ ಇದಕ್ಕೆ ಸ್ವಲ್ಪ ವಜ್ಜ ದೇಹ ತೂಕ ಜಾಸ್ತಿ ಇರುತ್ತೆ, ಅದ್ರಿಗೋಸ್ಕರ ಸ್ವಲ್ಪ ಕಷ್ಟ ಆಗ್ಬೋದು. ಆಗ ಈ ಪ್ರಾಣಿಗಳಿಂದ ರಕ್ಷಣೆಯನ್ನು ನಾವು ಕೊಡಲೇಬೇಕಾಗುತ್ತೆ, ಇಲ್ಲ ಅಂದರೆ ಸ್ವಲ್ಪ ಸಮಸ್ಯೆ ಆಗುತ್ತೆ ನಾಯಿಗಳಿಂದ ಇವುಗಳಿಂದ. ಸೊ ಇದನ್ನು ನಾವು ಕಾಳಜಿ ಮಾಡಬೇಕಾಗುತ್ತೆ. ಮುಖ್ಯವಾಗಿ ನಾವು ಜವಾರಿ ಕೋಳಿ ನಾವು ಸಾಕಲಿ ಅಥವಾ ಗಿರಿರಾಜ ಕೋಳಿ ಸಾಕಲಿ, ಇವಕ್ಕೆ ನಾವು ಕೊಡ್ತಕ್ಕಂಥ ಆಹಾರ ವಿಶೇಷವಾಗಿ ಜವಾರಿ ಕೋಳಿಯಲ್ಲಿ ನಾವು ವೇಸ್ಟ್ ನಮ್ಮ ಮನೆಯೊಳಗೆ ಏನು ಕಡೆ ಸ್ವಚ್ಛ ಮಾಡೋತ್ತೆ ಉಳಿತದೆ ಅಥವಾ ಈಗ ನಮ್ಮ ಹೊಲದಲ್ಲಿ ಏನಾದರೂ ರಾಶಿ ಮಾಡೋತ್ತೆಗೆ ಉಳಿತವೆ ಅವನ್ನೆಲ್ಲ ಬಳಕೆ ಮಾಡ್ಕೊತವೆ. ಸೊ ಅಂಥದ್ರಲ್ಲಿ ನಾವೇನಾಗುತ್ತೆ, ಕೇವಲ ಒಂದೇ ನಮೂನಿ ಆಹಾರ ಇರುತ್ತೆ, ಬಟ್ ಅದು ಸಮತೋಲನವಾಗೋದಿಲ್ಲ ತೂಕ, ಹಿಂಗಾಗಿ ನಾವು ಜಾಸ್ತಿ ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ. ಹಿಂಗಾಗಿ ನಾವು ಸಮತೋಲನ ಆಹಾರ ಕೊಡಬೇಕಂದ್ರೆ ಲೋಕಲಿ ನಮ್ಮಲ್ಲಿ ಅವೈಲೇಬಲ್ ಮಟೀರಿಯಲ್ ರಾಗಿ ಜೋಳ ಈ ಕಾಳುಗಡಿಗಳನ್ನು ತೊಗೊಳ್ಳೋದು, ತೌಡು ತೊಗೊಳ್ಳೋದು, ನುಚ್ಚು ತೊಗೊಳ್ಳೋದು, ಮತ್ತು ಹಿಂಡಿ ಮಿಶ್ರಣ ಇಂಥವನ್ನೆಲ್ಲ ಕಲಿಸ್ಕೊಂಡು ಅದಕ್ಕೆ ಒಂದು ಪಶುವೈದ್ಯರ ಸಲಹೆ ಪಡ್ಕೊಂಡು ಯಾವ ರೀತಿ ಪ್ರಮಾಣದಲ್ಲಿ ಕೊಟ್ಟರೆ ಒಳ್ಳೆಯದು ಚೆನ್ನಾಗಿ ತೂಕ ಬರಲಿಕ್ಕೆ ವಿಶೇಷವಾಗಿ ಕೊಡಬಾರ್ದು, ಅಸಮತೋಲನ ಆಗುತ್ತೆ. ಹಿಂಡಿ ಮಿಶ್ರಣ ಅದ್ರ ಜೊತೆಗೆ ಆದಷ್ಟು ವೈದ್ಯರ ಸಲಹೆ ಮೇಲೆ ಲವಣ ಮಿಶ್ರಣಗಳನ್ನು ಕೂಡ ಸಿಗ್ತವೆ. ಹಾ ಹೌದು ಸರ್, ಹೌದು ಸರ್. ಈಗ ಯಾವ ರೀತಿ ನಾವು ಹೈನುಗಾರಿಕೆಯಲ್ಲಿ ಲವಣ ಮಿಶ್ರಣದ ಪ್ರಾಮುಖ್ಯತೆ ಹೇಳ್ತೀವಿ, ಯಾಕಂದ್ರೆ ಮೊಟ್ಟೆ ಉತ್ಪಾದನೆಗೆ ನೋಡ್ರಿ ಕ್ಯಾಲ್ಸಿಯಂ ಬೇಕು. ಸೊ ಇವೆಲ್ಲ ಮೊಟ್ಟೆಯ ಶೆಲ್ ಡೆವಲಪ್ ಆಗಲಿಕ್ಕೆ ಬೇರೆ ಬೇರೆ ಲವಣಾಂಶಗಳ ಕೊರತೆ ಇದ್ರೂ ಕೂಡ ಉತ್ಪಾದನೆಯಲ್ಲಿ ಕುಂಠಿತ ಆಗುತ್ತೆ. ಅದಕ್ಕೋಸ್ಕರ ನಾವು ಸಮತೋಲನ ಪಶು ಆಹಾರ ಜೊತೆಗೆ ಲವಣ ಮಿಶ್ರಣಗಳು ಇಂಥವನ್ನೆಲ್ಲ ಮಲ್ಟಿವಿಟಮಿನ್ ಕೆಲವು ಲಿಕ್ವಿಡ್ ಸಿಗ್ತಾವೆ ನೀವು ಕೊಡ್ತಕ್ಕಂಥ ಆಹಾರದಲ್ಲಿ ಮಿಕ್ಸ್ ಮಾಡಿ ಕೊಡ್ಬೋದು. ಸೊ ಈ ರೀತಿ ಕೊಡೋದ್ರಿಂದ ಅತಿ ಹೆಚ್ಚಿನ ತೂಕ ಬರುತ್ತೆ. ಈಗ ನಾವೇನು ಹೇಳಿದ್ವಲ್ಲ, ಬಟ್ ಆ ರೀತಿ ಸಿದ್ಧಪಡಿಸಿದ ಪಶು ಆಹಾರನೂ ಕೂಡ ಕೆಲವು ಜನ ಜವಾರಿ ಕೋಳಿಗಳಿಗೆ ಕೊಡ್ತಾರೆ, ಅದು ಭಾಳ ಖರ್ಚಾಗುತ್ತೆ. ಸಿದ್ಧಪಡಿಸಿದ ಪಶು ಆಹಾರ ಏನಿರುತ್ತೆ ಮಾರ್ಕೆಟಲ್ಲಿ ನಮ್ಮ ಬ್ರಾಯ್ಲರ್ ಆ್ಯಂಡ್ ಲೇಯರ್ಗೆ ಏನು ಮಾರೋದಕ್ಕೋಸ್ಕರ ಸಾಕಿರ್ತಾರೆ, ಅದನ್ನು ಮಾಡೋಕ್ಕೋದ್ರೆ ಭಾಳ ಖರ್ಚು ಜಾಸ್ತಿ ಆಗುತ್ತೆ. ಅಂದರೆ ವಿಶೇಷವಾಗಿ ಈಗ ಒಬ್ಬ ರೈತ ಒಂದು 200 ಕೋಳಿ ಸಾಕಾಣಿಕೆಯನ್ನು ಮಾಡಿದಂದರೆ ಅದಕ್ಕೆ ಏನಾದರೂ ಸಣ್ಣದಾದಂಥ ಕೊಠಡಿ ಟೈಪು ಒಳ್ಳೆ ರೀತಿಯೊಳಗೆ ಮಾಡಲಿಕ್ಕೆ ಏನಾದರೂ ತಂತ್ರಜ್ಞಾನ ಕಡಿಮೆ ಖರ್ಚಿನಲ್ಲಿ ಮೆಷಿನ್ಗಳನ್ನು ಚೆನ್ನಾಗಿ ಬರುವಂಗೆ ಒಂದು ಸ್ವಲ್ಪ ಗೋಡೆ ನಂತರ ಮೆಷಿನ್ ನಾವು ಯೂಸ್ ಮಾಡ್ಕೊಂಡು ಗಾಳಿ ಆಡಂಗೆ ಭಾಳ ಮುಖ್ಯವಾಗಿ ಗಾಳಿ ಬೆಳಕು ಭಾಳ ಗಾಳಿ ಆಡೋದಂದ್ರೆ ಮತ್ತು ಚಳಿಗಾಲದಲ್ಲಿ ಸ್ವಲ್ಪ ರಕ್ಷಣೆನೂ ಬೇಕಾಗುತ್ತೆ. ಏನಾದರೂ ತಟ್ಟುಗಳನ್ನು ಹಾಕ್ಕೊಂಡು ಇದು ಮಾಡೋದು ಭಾಳ ಮುಖ್ಯವಾಗಿ ಬೆಕ್ಕು ಇವೆಲ್ಲ ಕಾಡು ಪ್ರಾಣಿಗಳನ್ನು ಒಳಗಡೆ ಬಂದು ಇದು ತಿನ್ನೋದನ್ನು ಇದನ್ನು ತಪ್ಪಿಸ್ಬೇಕು. ಇದು ಎಲ್ಲ ಭಾಳ ಮುಖ್ಯ. ಇತ್ತೀಚಿನ ದಿನಗಳಲ್ಲಿ ನಮ್ಮ ರೈತರು ಈಗ ನಾ ಹೇಳಿದ್ವಿ ನಾಟಿ ಕೋಳಿಗಳು ಜವಾರಿ ಕೋಳಿಗಳು ಏನಾವಲ್ಲ ಅವು ಮೊಟ್ಟೆ ಇಡ್ತವೆ, ಭಾಳ ಕಡಿಮೆ ಮೊಟ್ಟೆ ಇಡ್ತವೆ, ಅವನ್ನು ಮರಿಗಳು ಮಾಡ್ಕೊತವೆ, ಫರ್ಟೈಲ್ ಎಗ್ ಮೇಲೆ ಕುಂತು ಕಾವು ಕೊಟ್ಟು ಮರಿ ಮಾಡ್ಕೊತವೆ. ನೀವು ಅದು ಒಂದು ವೇಳೆ ಯಾಕಂದರೆ ಈಗ ಡಿಮ್ಯಾಂಡ್ ಜಾಸ್ತಿ ಆಗ್ತಾಯಿದೆ, ನೀವು ಚಿಕನ್ ಬ್ರಾಯ್ಲರ್ ಚಿಕನ್ ಮಾರುಕಟ್ಟೆಯಲ್ಲಿ 150-200 ರೂಪಾಯಿಗೆ ಸಿಕ್ಕರೂ ಕೂಡ ನೀವು ಜವಾರಿ ಕೋಳಿ ಖರೀದಿ ಮಾಡ್ಲಿಕ್ಕೆ ಹೋದ್ರೆ 300-400 ಲಭ್ಯತೆ ಇಲ್ಲಾಂದ್ರೆ 500 ರೂಪಾಯಿಗೆ ಹೋದ್ರು ಹೋಗ್ಬೋದು. 500 ರೂಪಾಯಿ ಇವನ್ ಲಭ್ಯತೆ ಇರೋದಿಲ್ಲ ಕೆಲವು ಮಾರುಕಟ್ಟೆಯಲ್ಲಿ, ಅಂತ ಸಂದರ್ಭದಲ್ಲಿ ನಾವು ಹಳ್ಳಿ ಹಳ್ಳಿಗೆ ಹೋಗಿ ಹುಡ್ಕೊಂಡು ಬರ್ತೀವಿ. ಇದನ್ನೇ ದೊಡ್ಡ ಒಂದು ಉದ್ಯೋಗವಾಗಿ ಮಾಡುವಂತ ಪರಿಸ್ಥಿತಿ ಇದೆ. ಯಾಕಂತಂದ್ರೆ ನಾವು ನಮ್ಮ ದೇಶ ಈ ಕೋಳಿ ಮಾಂಸದ ಉತ್ಪಾದನೆ ಮಾಡಿದ್ರೂ ಕೂಡ ನಮ್ಮ ICMR ರೆಕಮೆಂಡೇಶನ್ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಗೆ ಪ್ರತಿದಿನ ಒಂದು ವರ್ಷಕ್ಕೆ 11 kg ಮಾಂಸ ಸಿಗ್ಬೇಕು, ಬಟ್ ಸಿಗ್ತಾ ಇರೋದು ಕೇವಲ 2-3 kg. ಮತ್ತು ಪ್ರತಿಯೊಬ್ಬ ವ್ಯಕ್ತಿಗೆ ಮೊಟ್ಟೆಗಳ ಲೆಕ್ಕ ಹಾಕಿದ್ರು 148 ಮೊಟ್ಟೆಗಳು ಒಂದು ವರ್ಷದಲ್ಲಿ ತಿನ್ಬೇಕು, ಬಟ್ ಸಿಗ್ತಾ ಇರೋದು ಬರೀ 11, ಅದು ಕೂಡ ಕಡಿಮೆ ಇದೆ. ಸೊ ಈ ರೀತಿ ನೋಡಿದರೆ ಇನ್ನೂ ಭಾಳಷ್ಟು ಬೇಡಿಕೆ ಇದೆ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ. ಪೌಲ್ಟ್ರಿ ಇಂಡಸ್ಟ್ರಿ ಭಾಳ ಫಾಸ್ಟಾಗಿ ಬೆಳೀತಾ ಇದೆ, ಬ್ರಾಯ್ಲರ್ ಆ್ಯಂಡ್ ಲೇಯರ್ ಇಂಡಸ್ಟ್ರಿ, ಬಟ್ ಅದ್ರ ಜೊತೆಗೆ ಇದ್ರ ಬೇಡಿಕೆನೂ ಕೂಡ ಭಾಳಷ್ಟಿದೆ. ಇದನ್ನೇ ದೊಡ್ಡ ಪ್ರಮಾಣದಲ್ಲಿ ಮಾಡತಕ್ಕಂಥ ರೈತರು ಇವನ್ ತಮ್ಮ ಒಂದು ಸಣ್ಣ ಪ್ರಮಾಣದ ಇನ್ಕ್ಯುಬೇಟರ್ಗಳು ಸಿಗ್ತವೆ. ಇನ್ಕ್ಯುಬೇಟರ್ ಅಂತಂದ್ರೆ ಮೊಟ್ಟೆಗಳನ್ನು ಯಾವ ರೀತಿ ಇಟ್ಕೋಬಹುದು ಸರ್, ಕೇವಲ ಒಂದು 20,000 15,000 ಸಣ್ಣ ಪ್ರಮಾಣದ 100 ಮೊಟ್ಟೆಗೆ 50 ಮೊಟ್ಟೆಗೆ ಅಥವಾ 200 ಮೊಟ್ಟೆಗಳ ಫರ್ಟೈಲ್ ಎಗ್ನ ತಗೊಂಡು ಅದರಲ್ಲಿ ಇಟ್ಟರೆ 21 ದಿನಗಳಲ್ಲಿ ಅದನ್ನ ಮರಿ ಮಾಡಿ ಹೊರಗಡೆ ಬರುತ್ತೆ. ಸೊ ಈ ರೀತಿ ಜಾಸ್ತಿ ಬೇಡಿಕೆ ಇರತಕ್ಕಂಥ ಇದನ್ನು ನಾವು ಮರಿಗಳನ್ನು ಮಾಡಿಕೊಂಡು ಜಾಸ್ತಿ ಬೇಡಿಕೆಯನ್ನು ಫುಲ್ಫಿಲ್ ಮಾಡೋಕೆ. ಈಗ ಒಂದು ಕೋಳಿ ಬ್ರೂಡಿಂಗ್ ಕುಂದಿಸಿದ್ರೆ ಭಾಳ ಅಂದ್ರೆ ಒಂದು 20 ಮೊಟ್ಟೆ ಇಡ್ತಾರೆ ಒಂದು ಪುಟ್ಟೆಯಲ್ಲಿ. ಹೌದು, ಈ ಬ್ರೂಡರ್ ಏನು ಮಷಿನ್ಗಳ ಮುಖಾಂತರ ಮಾಡಿದ್ರೆ ಒಂದು 100 ಮೊಟ್ಟೆಗಳನ್ನ ಮರಿ ಮಾಡ್ಕೋಬಹುದು ಆರಾಮಾಗಿ ಮಾಡಬಹುದು. ಬಟ್ ಅದಕ್ಕೆ ವಿದ್ಯುತ್ ಶಕ್ತಿ ಇವೆಲ್ಲ ಸ್ವಲ್ಪ ವ್ಯವಸ್ಥೆ ಇರಬೇಕಾಗುತ್ತೆ, ಅದನ್ನೆಲ್ಲ ನಾವು ನೋಡ್ಕೋಬೇಕಾಗುತ್ತೆ. ಹೇಗೆ ಜವಾರಿ ಕೋಳಿ ಸಾಕಾಣಿಕೆ ಆರ್ಥಿಕವಾಗಿ ಅದಕ್ಕೆ ಮಾಡತಕ್ಕಂಥ ಖರ್ಚು ಮತ್ತು ಅದರಿಂದ ಬರತಕ್ಕಂಥ ಮೊಟ್ಟೆ ಇರ್ಬೋದು ಮಾಂಸ ಇರ್ಬೋದು ಎರಡೂ ಒಂದು ತುಲನೆಯನ್ನು ಮಾಡಿದಾಗ ಹೇಗೆ ಒಂದು ಅನುಪಾತ ಇರತ್ತಂತೆ ಲಾಭದ ಅನುಪಾತ ಖರ್ಚಿನ ಅನುಪಾತ? ಆಲ್ರೆಡಿ ನಾನು ಹೇಳಿದ ಹಾಗೆ ಜವರಿ ಕೋಳಿಯ ಮಾಂಸದ ರುಚಿಗೂ ಬ್ರಾಯ್ಲರ್ ಕೋಳಿಯ ಮಾಂಸದ ರುಚಿಗೂ ವ್ಯತ್ಯಾಸ ಇದೆ. ಬಟ್ ಬಹಳ ತುಟ್ಟಿ ಮಾರ್ತಿರ್ತಾರೆ ರೈತರು ಜವಾರಿ ಕೋಳಿಯನ್ನು. ಅದು ಜವಾರಿ ಕೋಳಿಯನ್ನೇ ಬಹಳಷ್ಟು ರೈತರು ಇತ್ತೀಚಿನ ದಿನಗಳಲ್ಲಿ ಅಥವಾ ಬಹಳಷ್ಟು ಮಾಂಸ ಪ್ರಿಯರು ಇಷ್ಟಪಡ್ತಾ ಇದ್ದಾರೆ. ಸೊ ಇದಕ್ಕಾಗಿ ಅದರ ಬೆಲೆ ಏನಾದರೂ ಗಗನಕ್ಕೇರ್ತಾ ಇದೆ. ಸೊ ಇಂಥ ಸಂದರ್ಭದಲ್ಲಿ ನಾವು ಡೆಫಿನೆಟ್ಲಿ ಜವಾರಿ ಕೋಳಿಗಳನ್ನು ವೈಜ್ಞಾನಿಕವಾಗಿ ಮಾಡಿಕೊಂಡು ಜಾಸ್ತಿ ಉತ್ಪಾದನೆ ಮಾಡಿದರೆ ಅದರಲ್ಲಿ ಲಾಭ ಪಡೆಯೋದು ಗ್ಯಾರಂಟಿ. ಬಟ್ ಲಾಭ ಪಡಿತೀವಿ ಅಂತ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ವೈಜ್ಞಾನಿಕ ಪದ್ಧತಿಗಳನ್ನು ನಾವು ನಮ್ಮ ರೈತರು ಭಾಳ ಅಳವಡಿಸ್ತಾ ಇಲ್ಲ. ಏನಪ್ಪ ಅಂದರೆ ನಾನು ಹೇಳಿದೆ ಆಲ್ರೆಡಿ, ಸಮತೋಲನ ಆಹಾರ ಕೊಟ್ಟರೆ ಒಳ್ಳೆ ತೂಕ ಬರುತ್ತೆ. ಸಮತೋಲನ ಆಹಾರ ನಿಮ್ಮ ಮನೆಯಲ್ಲೇ ಸಿದ್ಧಪಡಿಸಿರ್ಬೋದು ನಿಮ್ಮ ಲೋಕಲಿ ಅವೈಲೇಬಲ್ ಇದರಿಂದ, ಮತ್ತು ಕಡಿಮೆ ಖರ್ಚಿನಲ್ಲಿ ಲೇಯರ್ ಫಾರ್ಮ್ ಬ್ರಾಯ್ಲರ್ ಫಾರ್ಮ್ ನನಗೆ ದೊಡ್ಡ ದೊಡ್ಡ ಕಟ್ಟಡ ಏನು ಬೇಕಾಗಿಲ್ಲ ಅಥವಾ ಕೇಜ್ ಸಿಸ್ಟಮ್ ಬೇಕಾಗಿಲ್ಲ. ನಿಮ್ಮ ಸಣ್ಣ ಇದರಲ್ಲೇ ನೀವು ಒಂದು ಹಿತ್ತಲಿನಲ್ಲಿ ವ್ಯವಸ್ಥೆ ಮಾಡಿಕೊಂಡು ಕಡಿಮೆ ಜಾಗದಲ್ಲಿನೇ ನೀವು ಕಡಿಮೆ ಲೋಕಲಿ ಅವೈಲೇಬಲ್ ಮಟೀರಿಯಲನ್ನು ಯೂಸ್ ಮಾಡಿಕೊಂಡು ಶೆಡ್ಡನ್ನು ಮಾಡ್ಕೋಬೋದು ಸಣ್ಣ ಪ್ರಮಾಣದಲ್ಲಿ. ಒಂದನೇದು. ಇನ್ನು ಭಾಳ ಮುಖ್ಯವಾಗಿ ನಮ್ಮ ರೈತರು ಅಲಕ್ಷ್ಯ ಏನಪ್ಪ ಅಂತಂದರೆ, ಜವಾರಿ ಹಿತ್ತಲಿನಲ್ಲಿ ಸಾಕಿದಂಥ ಕೋಳಿಗಳಿಗೆ ರೋಗ ನಿರ್ವಹಣೆ ಬಗ್ಗೆ ಯಾವುದೇ ಒಂದು ಲಕ್ಷ್ಯ ವಹಿಸೋದಿಲ್ಲ. ಹಾಂ, ಯಾವ ರೀತಿ ನಾವು ಲೇಯರ್ ಆ್ಯಂಡ್ ಬ್ರಾಯ್ಲರಲ್ಲಿ ಹೋಗ್ಬಿಟ್ರೆ ಹುಟ್ಟಿದ ದಿನದಿಂದ ಹಿಡ್ಕೊಂಡು ಅವಕ್ಕೆ ಪ್ರತಿ ಎರಡು ತಿಂಗಳಿಗೆ ಅಂದರೆ ಬೇರೆ ಬೇರೆ ಲಸಿಕೆಗಳು, ವೈರಾಣು ರೋಗಗಳು, ಬ್ಯಾಕ್ಟೀರಿಯಾಗಳಿಂದ ಬರ್ತಕ್ಕಂಥ ರೋಗಗಳು ಪ್ರತಿಯೊಂದಕ್ಕೂ ನಾವು ಕಾಳಜಿ ಅದರಲ್ಲಿ ವಹಿಸ್ತೀವಿ. ಬಟ್ ಇಲ್ಲಿ ನಿರ್ಲಕ್ಷ್ಯ ಮಾಡ್ತೀವಿ ನಾವು. ಬರೀ ಕೇವಲ ಭಾಳಷ್ಟು ರೈತರು ಯಾವಾಗ ರೋಗ ಬರುತ್ತೆ, ಯಾವಾಗ ಔಟ್ಬ್ರೇಕ್ ಆಗುತ್ತೆ ಆ ಸಂದರ್ಭದಲ್ಲಿ ಪಶುವೈದ್ಯರ ಹತ್ರ ಹೋಗುತ್ತೆ. ಬಟ್ ಅದು ತಪ್ಪು. ಇಲ್ಲಿನೂ ಕೂಡ ನಾವು ಯಾವ ರೀತಿ ನಾವು ಬೇರೆ ಪ್ರಾಣಿಗಳಲ್ಲಿ ನಾವು ಜಂತುನಾಶಕ ಔಷಧ ಹಾಕ್ತೀವಿ, ಹೊಟ್ಟೆ ಒಳಪರೋಪಜೀವಿಗಳು ಇರ್ತಾವೆ ಇಲ್ಲಿನೂ ಕೂಡ, ಅದಕ್ಕೂ ಕೂಡ ಜಂತುನಾಶಕ ಔಷಧ ಟೈಮ್ ಪ್ರಕಾರ ಪಶುವೈದ್ಯರ ಸಲಹೆ ಮೇರೆಗೆ ಹಾಕಬೇಕಾಗುತ್ತೆ. ಮತ್ತು ಹೊರಪರೋಪಜೀವಿಗಳು ಇರ್ತವೆ ಇಲ್ಲಿನೂ ಕೂಡ, ಉಣ್ಣೆಗಳಿರ್ತವೆ ಮೈ ಮೇಲೆ ಸಣ್ಣ ಸಣ್ಣ ಏನಿರ್ತವೆ ಅವೆಲ್ಲ ಇದ್ದರೆ ಅವು ಒಕ್ಕಲಾಗೋದಿಲ್ಲ, ತಿಂದು ರಕ್ತ ಇರ್ತವೆ. ಒಳಪರೋಪಜೀವಿಗಳು ಇದ್ದರೆ ಅವು ಕೂಡ ರಕ್ತ ಇರಿ ಒಂಥರ ಪಾಲ್ದಾರ ಆಗಿಬಿಡ್ತವೆ. ಜಂತುನಾಶಕ ಔಷಧಿ ಹಾಕೋದು ಮತ್ತು ಮೈ ಮೇಲೆ ಏನಾದ ಅಂಥವೇನಾದರೂ ಇದ್ದರೆ ಅವಕ್ಕೂ ಕೂಡ ಕೆಲವು ಔಷಧಗಳು ಬರ್ತವೆ ಪಶುವೈದ್ಯರ ಸಲಹೆ ಮೇರೆಗೆ. ನೇರವಾಗಿ ಗುಟ್ಟಕ್ಕೆ ಹಾಕೋದು ಆದಷ್ಟು ಮ್ಯಾಕ್ಸಿಮಮ್ ಭಾಳಷ್ಟು ನೀರಿನ ಮುಖಾಂತರ ಕೊಡ್ತಕ್ಕಂಥ ಔಷಧ ಇಂಜೆಕ್ಷನ್ ಇರುತ್ತೆ ಸರ್. ಬಟ್ ಇರುತ್ತೆ ಲಸಿಕೆಗಳು ಕೆಲವು ಇಂಜೆಕ್ಷನ್ ಮೂಲಕನೇ ಮಾಡಬೇಕಾಗುತ್ತೆ. ಮುಖ್ಯವಾಗಿ ಲಸಿಕೆಗೆ ಬಂದರೆ ನಾವು ಈಗ ಇಲ್ಲಿನೂ ಕೂಡ ಬ್ಯಾಕ್ಟೀರಿಯಾಗಳಿಂದ ಬರ್ತಕ್ಕಂಥ ರೋಗಗಳಿವೆ, ವೈರಾಣುಗಳಿಂದ ಬರ್ತಕ್ಕಂಥ ರೋಗಗಳಿವೆ, ಶಿಲೀಂಧ್ರಗಳಿಂದ ಬರ್ತಕ್ಕಂಥ ರೋಗಗಳಿವೆ, ಮತ್ತು ವರಪರೋಪಜೀವಿಗಳಿಂದ ಬರ್ತಕ್ಕಂಥ ರೋಗಗಳು ಇವೆ. ಇಲ್ಲಿ ಮುಖ್ಯವಾಗಿ ಬ್ಯಾಕ್ಟೀರಿಯಾಗಳಿಂದ ಬರ್ತಕ್ಕಂಥ ಸಾಕಷ್ಟು ರೋಗಗಳು ನಾವು ಆ್ಯಂಟಿಬಯೋಟಿಕ್ಕನ್ನು ಯೂಸ್ ಮಾಡಿಕೊಂಡು ಕಂಟ್ರೋಲ್ ಮಾಡ್ಕೋಬೋದು. ಇಲ್ಲಿನೂ ಕೂಡ ಟೈಫಾಯ್ಡ್, ಫೌಲ್ ಟೈಫಾಯ್ಡ್ ಅಂತ ಬರುತ್ತೆ, ಮತ್ತು ಫೌಲ್ ಕಾಲ್ರಾ ಅಂತ ಬರುತ್ತೆ, ಫೌಲ್ ಟೈಫಾಯ್ಡ್ ಅಥವಾ ಫೌಲ್ ಕಾಲ್ರಾ ಅಂತೇಳಿ ಬರುತ್ತೆ. ಮತ್ತು ಈಗ ನಾವು ಹೆಂಗೆ ಮನುಷ್ಯರಲ್ಲಿ ನಾವು ಟಿ ಬಿ ಬರುತ್ತೆ, ಇಲ್ಲಿ ಮೈಕೋಬ್ಯಾಕ್ಟೀರಿಯಾ ಕ್ಷಯ ರೋಗನೂ ಬರುತ್ತೆ ಕೋಳಿಗಳಿಗೆ. ಸೊ ಇಂಥವೆಲ್ಲ ಇವೆ. ಬಟ್ ಅವನ್ನೆಲ್ಲ ನಾವು ಕೆಲವು ಕ್ಷಯ ರೋಗ ಬಂದಾಗ ಅದಕ್ಕೆ ಟ್ರೀಟ್ಮೆಂಟ್ ಮಾಡಿದರೆ ನಮಗೆ ಖರ್ಚು ಜಾಸ್ತಿ ಆಗುತ್ತೆ ಕೋಳಿಗಿಂತಲೂ ಅಂತೇಳಿ ಅಂಥವನ್ನ ನಾವು ತೆಗೆದುಹಾಕ್ಬೇಕಾಗುತ್ತೆ. ಅಥವಾ ಈ ಸಣ್ಣ ಪುಟ್ಟ ರೋಗಗಳು ಹೇಳಿದ್ನಲ್ಲ ನಾನು, ಈ ಕೊಲೆಯಿಂದ ಇನ್ಫೆಕ್ಷನ್ ಆಗುತ್ತೆ ಅದರಿಂದನೂ ಕೂಡ ರೋಗ ಬರುತ್ತೆ ಅಂಥವನ್ನ ಸಂದರ್ಭದಲ್ಲಿ ಈ ಬೇದಿ ಆಗೋದು ಅಥವಾ ಬೇರೆ ಬೇರೆ ಲಕ್ಷಣಗಳು ಇರ್ತವೆ ರೋಗದ ಪ್ರಕಾರ, ಯಾವ್ಯಾವ ರೋಗ ಬಂದಿದೆ ಅದ್ರ ಪ್ರಕಾರ, ಅಂಥ ಸಂದರ್ಭದಲ್ಲಿ ಈ ಬ್ಯಾಕ್ಟೀರಿಯಾ ರೋಗಗಳು ಬಂದರೆ ಅವಕ್ಕೆ ಆ್ಯಂಟಿಬಯೋಟಿಕ್ಸ್ ಆಹಾರದ ಮುಖಾಂತರ ಅಂದರೆ ನೀರಿನಲ್ಲಿ ಮಿಕ್ಸ್ ಮಾಡೋದು, ಅಂದರೆ ಆಕ್ಸಿಟೆಟ್ರಾಸೈಕ್ಲಿನ್ ಅಂತ ಬರುತ್ತೆ, ಟೆಟ್ರಾಸೈಕ್ಲಿನ್ ಅಂತ ಬರುತ್ತೆ, ಅಥವಾ ಎಂಡ್ರೋಫ್ಲಾಕ್ಸಿನ್. ಸಾಧಾರಣವಾಗಿ ಎಂಡ್ರೋಫ್ಲಾಕ್ಸಿನ್ನ ಹಳ್ಳಿಯಲ್ಲಿ ನಮ್ಮ ರೈತರು ಮೆಡಿಕಲ್ ಶಾಪಲ್ಲಿ ತೊಗೋಬೇಕಾದ್ರೆ ಕೋಳಿ ಎಣ್ಣೆ ಅಂತಾರೆ, ಅದಕ್ಕೆ ಕೋಳಿ ಎಣ್ಣೆ ಅಂತಲೇ ಪ್ರಸಿದ್ಧ ಅದು ಎಂಡ್ರೋಫ್ಲಾಕ್ಸಿನ್. ಇವೆಲ್ಲ ಔಷಧಗಳು ಯಾವಾಗ ಕಾಲ ಕಾಲಕ್ಕೆ ಏನೇನು ಹಾಕಬೇಕು ಒಂದು ಟೈಮ್ ಟೇಬಲ್ ಅನ್ನ ರೈತರು ಅದನ್ನ ಮಾಡ್ಕೊಂಡ್ಬಿಡ್ಬೋದು. ರೈಟ್. ಇದು ಈ ಆಂಟಿಬಯೋಟಿಕ್ ಯಾವಾಗಲೂ ಹಾಕಂಗಿಲ್ಲ ಸರ್, ಯಾವಾಗ ರೋಗ ಬಂದಿರುತ್ತೆ ವೈದ್ಯರ ಸಲಹೆ ಮೇರೆಗೆ ನೀರಿನಲ್ಲಿ ಅಥವಾ ಆಹಾರದ ಮುಖಾಂತರ ಕೊಡಬೇಕಾಗುತ್ತೆ. ಇನ್ನು ವೈರಾಣುಗಳಿಂದ ಬರ್ತಕ್ಕಂಥ ರೋಗಗಳು ಯಾವುದೇ ಆಂಟಿಬಯೋಟಿಕ್ಗೆ ನಿರ್ಮೂಲನೆ ಆಗೋದಿಲ್ಲ. ಅವಕ್ಕೇನಿದ್ರು ನಮಗೆ ಗೊತ್ತಿದೆ, ವೈರಾಣುವಿಗೆ ನಾವು ಆದಷ್ಟು ಮುಂಜಾಗ್ರತವಾಗಿ ಲಸಿಕೆ ಹಾಕ್ಸಿದ್ರೇ ಒಳ್ಳೆಯದು. ಅದರಲ್ಲಿನೂ ಮುಖ್ಯವಾಗಿ ಬರ್ತಕ್ಕಂಥ ವೈರಾಣುಗಳ ರೋಗ ಈ ಕೋಳಿಗಳಲ್ಲಿ ಭಾಳ ಮರಣದ ಪ್ರಮಾಣ ಜಾಸ್ತಿ ಇರತಕ್ಕಂಥ ರೋಗ, ಈ ಹಿತ್ತಲಿನಲ್ಲಿ ಸಾಕಾಣಿಕೆ ಮಾಡಿದಂಥ ಕೋಳಿಗಳಿಗೆ ಬರ್ತಕ್ಕಂಥ ರೋಗ ಅಂದರೆ ಕೊಕ್ಕರೆ ರೋಗ, ರ್ಯಾನಿಕೇಟ್ ಡಿಸೀಸ್ ಅಂತ ಹೇಳ್ತೀವಿ, ಅಥವಾ ಇಂಗ್ಲೀಷ್ನಲ್ಲಿ ನ್ಯೂ ಕ್ಯಾಸ್ಟಲ್ ಡಿಸೀಸ್ ಅಂತ ಹೇಳ್ತಾರೆ. ಈ ರೋಗ ಎಲ್ಲ ಕೋಳಿಗಳಲ್ಲಿ ಬಂದರೆ ಹಳ್ಳಿಗಳಲ್ಲಿ ಎಲ್ಲ ಕೋಳಿಗಳು ಸಾಯ್ತಾ ಹೋಗ್ತವೆ, ನೀವು ಹಳ್ಳಿಗಳಲ್ಲಿ ನೋಡ್ತೀರಿ. ಸೊ ಇದಕ್ಕೆ ಪ್ರತಿ ವರ್ಷ ಒಂದು ಸಾರಿ ಬೇಸಿಗೆಗಿಂತಲೂ ಮುಂಚೆ ಅಂದರೆ ಈಗ ನವಂಬರ್ ಅಥವಾ ಡಿಸೆಂಬರಲ್ಲಿ ಅಥವಾ ಜನವರಿಯಲ್ಲಿ, ಈಗ ಸಂದೇ ಒಳ್ಳೆಯ ಸಂದರ್ಭ ಈಗ ಮಾಡಿಸ್ಲಿಕ್ಕೆ, ಇದನ್ನು ಈ ಲಸಿಕೆಯನ್ನು ಹಾಕ್ಸ್ಬೇಕು. ಈ ಲಸಿಕೆ ಎಲ್ಲ ಪಶು ಆಸ್ಪತ್ರೆಗಳಲ್ಲಿ ಲಭ್ಯ ಇರುತ್ತೆ. ಬಟ್ ಇಲ್ಲಿ ಆದಷ್ಟು ನೀವು ಒಂದು ಹಳ್ಳಿಯಲ್ಲಿ ಒಂದು ಓಣಿಯಲ್ಲಿ 50 ಕೋಳಿ 100 ಕೋಳಿ ಇದ್ದರೆ ಒಬ್ಬ ಪಶುವೈದ್ಯಾಧಿಕಾರಿ ಅಥವಾ ನಮ್ಮ ಪಶು ಆಸ್ಪತ್ರೆಗೆ ಹೋಗಿ ಭೇಟಿಯಾಗಿ ಅವ್ರಿಗೆ ಕರ್ಕೊಂಡು ಬಂದು ಲಸಿಕೆಯನ್ನು ಹಾಕ್ಸಿದ್ರೆ ಒಳ್ಳೇದು. ಇದು ಸಣ್ಣ ಮರಿಗಳಿಗೆ ಬೇರೆ ಲಸಿಕೆ ಬರುತ್ತೆ, 2 ತಿಂಗಳದ ಮೇಲೆ ಇರತಕ್ಕಂಥ ಬೇರೆ ಲಸಿಕೆ ಸಿಗುತ್ತೆ. ಅದನ್ನ ಒಂದು ಲಸಿಕೆ ಒಡೆದ್ರೆ ಅದರ 50 ಕೋಳಿ ಅಥವಾ 100 ಕೋಳಿ ಅಥವಾ 200 ಕೋಳಿವರೆಗೆ ಆಗ್ತಕ್ಕಂಥ ವಯಲ್ಗಳೇ ಇರ್ತವೆ. ಆದಷ್ಟು ತಂಪಾದ ಸಮಯದಲ್ಲಿನೇ ಮಾಡಿಸ್ಬೇಕು ಇದನ್ನು, ಬಿಸಿಗೆಯಲ್ಲೇ ಬಿಸಿಲಿನಲ್ಲಲ್ಲ. ಸೊ ಇದ್ರಿಗೋಸ್ಕರ ಈ ಲಸಿಕೆಯನ್ನು ಪ್ರತಿ ವರ್ಷಕ್ಕೆ ಒಂದ್ಸರಿ ನೀವು ಆದಷ್ಟು ಹಾಕ್ಸಿದ್ರೆ ನಿಮ್ಮ ಪಕ್ಕದ ಮನೆ ಕೋಳಿಗಳ ಸತ್ರು ಕೂಡ ನಿಮ್ಮ ಕೋಳಿಗಳು ಈ ರೋಗದಿಂದ ಸಾಯೋದಿಲ್ಲ. ಬಟ್ ಅದು ಬಿಟ್ಟು ನಿಮ್ಮ ವಿಚಾರದಲ್ಲಿ ರೋಗ ಕಾಳಜಿ ಬಗ್ಗೆ ರೈತರು ಹೆಚ್ಚು ಒಂದು ಕಾಳಜಿ ತಗೋಬೇಕಾಗತ್ತೆ. ವಿಶೇಷವಾಗಿ ಒಂದು ಕೋಳಿ ತನ್ನ ಜೀವನದಲ್ಲಿ ಎಷ್ಟು ಮೊಟ್ಟೆಗಳಿಡುತ್ತೆ? ಒಂದು ಜವಾರಿ ಕೋಳಿಗೆ ಬಂದ್ಬಿಟ್ರೆ 50-70 ಕೋಳಿಗಳು ಅಷ್ಟೇ ಬರ್ತವೆ. ಹೌದು, ಮೊಟ್ಟೆಗಳು. ಹೌದೌದು, 50-70 ಈ ಜವಾರಿ ಕೋಳಿಗಳು. ಅದೇ ಸುಧಾರಿತ ಮೊಟ್ಟೆ ಇಡ್ತಕ್ಕಂಥ ಗಿರಿರಾಣಿ ಅಥವಾ ಈ ತಳಿಗಳಿಗೆ ಬಂದ್ಬಿಟ್ರೆ ಸ್ವರ್ಣಧಾರ ಇಂಥವನ್ನೆಲ್ಲ 150-180 ವರೆಗೆ ಇಡ್ತಾವೆ ಮೊಟ್ಟೆಗಳು. ಈ ಇತ್ತೀಚಿನ ದಿನಗಳಲ್ಲಿ ನಮ್ಮ ಒಂದು ವೆಂಕಟೇಶ್ವರ ಹ್ಯಾಚರಿಯಿಂದ BV360 ಎಂಬ ಒಂದು ತಳಿಯನ್ನು ಬಿಡುಗಡೆ ಮಾಡಿದ್ದಾರೆ. ವಿಶೇಷವಾಗಿ ಇದು ನಿಮ್ಮ ರೈತರಿಗೆ ಸಾಕಾಣಿಕೆ ಮಾಡಲಿಕ್ಕೆ ಬಹಳ ಅನುಕೂಲ. ಬಟ್ ಇದಕ್ಕೆ ನಾವು ಸ್ವಲ್ಪ ಆಹಾರ ಜಾಸ್ತಿ ಕೊಡಬೇಕಾಗುತ್ತೆ, ಸಿದ್ಧಪಡಿಸಿದ ಪಶು ಆಹಾರನ ಕೊಡಬೇಕಾಗುತ್ತೆ. ಸಿದ್ಧಪಡಿಸಿದ ಪಶು ಆಹಾರ ದಿವಸದ ಇದ್ರ ಪ್ರಕಾರ ಎಷ್ಟು ಪ್ರಮಾಣದಲ್ಲಿ ಕೊಡಬೇಕು ಅದ್ರ ಪ್ರಕಾರನೇ ಕೊಡಬೇಕು. ಇದು ಇದ್ರದ್ದು ವಿಶೇಷತೆ ಏನಂದ್ರೆ 360 ಮೊಟ್ಟೆ ಒಂದು ವರ್ಷದಲ್ಲಿ ಅಂದ್ರೆ ಆಲ್ಮೋಸ್ಟ್ ನಿಮ್ಗೆ ಪ್ರತಿದಿನ ಒಂದು ಮೊಟ್ಟೆ ಮೊಟ್ಟೆ ಬಿತ್ತು. ಈ ಮೊಟ್ಟೆಯ ವಿಶೇಷತೆ ಏನಪ್ಪಾ ಅಂತಂದ್ರೆ ನೀವು ನಮ್ಮ ಲೇಯರ್ಸ್ ಫಾರ್ಮ್ ಅಲ್ಲಿಂದ ತಂದಂತ ಮೊಟ್ಟೆ ಬೆಳ್ಳಗಿರುತ್ತೆ, ಬಟ್ ಇದು ಜವಾರಿ ಕೋಳಿಗೆ ಹೋಲಿಕೆ ಆಗ್ತಕ್ಕಂಥ ಮೊಟ್ಟೆ. ಹೌದೌದು, ಇದ್ರದ್ದು ಕವಚ ಏನಿರುತ್ತೆ ಜವಾರಿ, ಹಿಂಗಾಗಿ ಬೇಡಿಕೆ ಕೂಡ ಜಾಸ್ತಿ. ಈಗ ಮೊಟ್ಟೆ ಗುಣಮಟ್ಟದ ಬಗ್ಗೆ ಏನು ಹೇಳ್ತಾರೆ? ಈಗ ಬ್ರಾಯ್ಲರ್ ಲೇಯರ್ಸ್ಗಳು ಇರ್ತವೆ, ಫಾರ್ಮ್ ಕೋಳಿಗಳು, ಅದರ ಮೊಟ್ಟೆ ಇರ್ಬೋದು, BV360 ಅದರ ಮೊಟ್ಟೆ ಇರ್ಬೋದು. ಸಿದ್ಧಪಡಿಸಿದ ಪಶು ಆಹಾರನ್ನು ತಿನ್ನಿಸ್ತಕ್ಕಂಥ ನಾವು ಮೊಟ್ಟೆಗಳು ಅದರಲ್ಲಿ ಸ್ವಲ್ಪ ನ್ಯೂಟ್ರಿಯಂಟ್ ವೈಸ್ ಸ್ವಲ್ಪ ವೇರಿಯೇಷನ್, ಯಾಕಂದ್ರೆ ಈ ಜವಾರಿ ಕೋಳಿಗಳು ಎಲ್ಲಿ ಬೇಕಲ್ಲಿ ಆಹಾರ ತಿಂತವೆ, ಏನ್ ಬೇಕಾದ ತಿಂತವೆ. ಅದ್ರ ನ್ಯೂಟ್ರಿಯಂಟ್ ಕಂಪೋಸಿಷನ್ ವೈಸ್ ಸ್ವಲ್ಪ ವ್ಯತ್ಯಾಸ ಇದೆ, ಬಹಳ ಏನು ವ್ಯತ್ಯಾಸ ಇಲ್ಲ, ಸ್ವಲ್ಪ ವ್ಯತ್ಯಾಸ ಕಂಡು ಬರ್ತದೆ, ಬಟ್ ಜಾಸ್ತಿ ವ್ಯತ್ಯಾಸ ಇಲ್ಲ. ನಾನು ಇಲ್ಲಿ ಇನ್ನೊಂದು ಹೇಳಿದೆ, BV360 ಇದನ್ನು ಸಾಕಬೇಕಾದ್ರೂ ಕೂಡ ಇವು ಸ್ವಲ್ಪ ನಾಜುಕ. ಈಗ ನಮ್ಮ ಜವಾರಿ ಕೋಳಿ ಸಾಕಿದಂಗೆ ಬಿಸಿಲಿಗೆ ಅಥವಾ ಇದಕ್ಕೆ ಹೆಂಗ್ ಬೇಕಂಗೆ ಹಿತ್ತಲಿನಾಗ ಸಾಕಕ್ ಬರೋಂಗಿಲ್ಲ, ಇದಕ್ಕೆ ಒಂದು ಕೇಜ್ ಸಿಸ್ಟಮ್. ಅದು BV360 ಏನೋ ಸಾವಯವ ಮೊಟ್ಟೆ ಅಂತ ಹೇಳ್ತಾರೆ, ಅದು ನಿಜನ ಹೇಗೆ ಸಾವಯವ ಮಾಡ್ತಾ ಇದ್ದೀವಿ? ಇಲ್ಲ ಇಲ್ಲ ಇಲ್ಲ, ಈ ನಮ್ಮ ನಾಟಿ ಕೋಳಿಗಳೇನ್ ನಾವು ಕೊಡ್ತೀವಿ ಅದೇ ಸಾವಯವ ಮೊಟ್ಟೆ ಆಗ್ಬೋದು. ಇಲ್ಲಿ ನಾವು ಮತ್ತೆ ಸಿದ್ಧಪಡಿಸಿದ ಆಹಾರ ಕೊಡ್ಬೇಕು, ಇಲ್ಲ ಅಂದ್ರೆ ಮತ್ತೆ ಕ್ಯಾಲ್ಸಿಯಂ ಸಪ್ಲೈ ಇವೆಲ್ಲ ಏನು ಫೀಡ್ ಸಪ್ಲಿಮೆಂಟ್ಸ್ ನಾವು ಕೊಡಬೇಕಾಗುತ್ತೆ, ಅದನ್ನ ಆ ರೀತಿ ಹೇಳಲಿಕ್ಕೆ ಬರೋದಿಲ್ಲ. ಏನಪ್ಪ ಅಂತಂದ್ರೆ ಅದ್ರದ್ದು ವಿಶೇಷತೆ ಅಂತಂದ್ರೆ ಕೇಜಲ್ಲಿ ಹಿಂದೆ ಹಿತ್ತಲಿನಲ್ಲಿ ಸ್ವಲ್ಪ ಕೇಜ್ ಸಿಸ್ಟಮ್ ಮಾಡಿಕೊಂಡು ಮತ್ತೆ ಬೇಸಿಗೆಯಲ್ಲಿ ವಿಶೇಷವಾಗಿ ನಾವು ಕಾಳಜಿಯನ್ನು ವಹಿಸಬೇಕು. ಸ್ವಲ್ಪ ತಂಪು ವಾತಾವರಣ ಕ್ರಿಯೇಟ್ ಮಾಡಿದ್ರೆ ಸ್ಪ್ರಿಂಕ್ಲರ್ಸ್ ಆಗಿರ್ಬೋದು ಅಥವಾ ಆ ಶೆಡ್ನಲ್ಲಿ ಸ್ವಲ್ಪ ತಟ್ಟುಗಳನ್ನು ತೋಯಿಸಿದ ನೀರಿನಲ್ಲಿ ತೋಯಿಸಿದ ತಟ್ಟುಗಳನ್ನು ಹಾಕ್ಕೊಂಡು ವಾತಾವರಣ ತಂಪು ಮಾಡಿಕೊಂಡು ಮಾಡಿದ್ರೆ ಮಾತ್ರ ಉತ್ಪಾದನೆ ನಾವು ಎಕ್ಸ್ಪೆಕ್ಟ್ ಮಾಡಲಿಕ್ಕೆ ಸಾಧ್ಯ. ಭಾಳಷ್ಟು ರೈತರು ಬೇಸಿಗೆಯಲ್ಲಿ ಅದನ್ನು ಅಲಕ್ಷ್ಯ ಮಾಡಿದರೆ ಈ ಮೊಟ್ಟೆಗಳ ಉತ್ಪಾದನೆ ಕಡಿಮೆಯಾಗಿ ಭಾಳಷ್ಟು ಜನ ನಷ್ಟವನ್ನು ಕೂಡ ಅನುಭವಿಸ್ತಾ ಇದ್ದಾರೆ. ಕೊನೆಯದಾಗಿ ಒಬ್ಬ ರೈತ ಎಷ್ಟು ಕೋಳಿ ಸಾಕಾಣಿಕೆಯನ್ನು ಮಾಡಬಹುದು, ಯಾವ ರೀತಿ ಇದು ಆರ್ಥಿಕವಾಗಿ ರೈತರಿಗೆ ಒಂದು ಒಳ್ಳೆಯ ಅನುಕೂಲತೆಯನ್ನು ಒದಗಿಸದಂತಕ್ಕಂಥ ವಿಚಾರ, ಏನು ಹೇಳ್ತೀರಿ ಕೊನೆಯ ಒಂದು ನಿಮ್ಮ ಮಾತು? ರೈತರು ಈ ಸಮಗ್ರ ಕೃಷಿಯ ಅವಿಭಾಜ್ಯ ಅಂಗವಾಗಿ ಕೋಳಿ ಸಾಕಾಣಿಕೆಯನ್ನು ಹಿತ್ತಲಿನಲ್ಲಿ ಒಂದು 20-50 ಯಾವುದೇ ಒಂದು ವಿಶೇಷ ಒಂದು ಕಾಳಜಿ ಇರಲಾರ್ದೇ ಹಿತ್ತಲಿನಲ್ಲಿ ಒಂದು ಸಣ್ಣ ಕೇಜು ಅಥವಾ ಒಂದು ಗಡಿಗೆ ಅಂಥವನ್ನೆಲ್ಲ ಇದು ಮಾಡಿಕೊಂಡೇ ಸಾಕಾಣಿಕೆ ಮಾಡ್ಬೋದು. ಇನ್ನು ಜಾಸ್ತಿ ಪ್ರಮಾಣದಲ್ಲಿ ಅದನ್ನೇ ಉದ್ಯೋಗವಾಗಿ ಮಾಡ್ತಕ್ಕಂಥ ರೈತರು ಸ್ವಲ್ಪ ಒಂದು ಕೇಜನ್ನು ಒಂದು ಶೆಡ್ಡನ್ನು ಮಾಡಿಕೊಂಡು ಮಾಡಬೇಕಾಗುತ್ತೆ. ಬಟ್ ಅತಿ ಹೆಚ್ಚಿನ ಒಂದು ಭಾಳ ಮುಖ್ಯವಾದ ವಿಚಾರ ಅಂತಂದರೆ ಯಾವುದೇ ಒಂದು ವೈಜ್ಞಾನಿಕ ಪದ್ಧತಿ ಅಳವಡಿಸ್ಕೊಂಡು ಸುಧಾರಿತ ತಳಿಗಳನ್ನು ಸಾಕ್ಕೊಂಡು ಮತ್ತು ನಿಮ್ಮಲ್ಲೇ ಸಮತೋಲನ ಆಹಾರ ತಯಾರು ಮಾಡಿಕೊಂಡು ಈ ರೋಗಗಳ ವಿರುದ್ಧ ಲಸಿಕೆ ಸಮಯ ಸಮಯಕ್ಕೆ ಕೇವಲ ಕಕ್ಕರೆ ರೋಗ ಅಷ್ಟೇ ಅಲ್ಲ, ಒಳಪರೋಪಜೀವಿಗಳ ನಿಯಂತ್ರಣ ಮತ್ತು ಅವಕ್ಕೆ ಬೇರೆ ರೋಗಗಳು ಕೂಡ ಬರ್ತವೆ. ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ, ಎಲ್ಲ ರೋಗಗಳ ವಿರುದ್ಧ ಲಸಿಕೆಗಳನ್ನು ಹಾಕಿಸ್ಕೊಂಡು ಅವಕ್ಕೆ ಏನಾದರೂ ರೋಗ ಬಂದರೆ ಭಾಳ ಮುಖ್ಯವಾಗಿ ಬಂದಂಥ ಕೋಳಿಯನ್ನು ಬೇರ್ಪಡಿಸಿ ಆರೋಗ್ಯವಂತ ಕೋಳಿಗಳಿಂದ ಇವನ್ನೆಲ್ಲ ಕಾಳಜಿ ಮಾಡಿಸ್ಕೊಂಡು ಚೆನ್ನಾಗಿ ಸಾಕಾಣಿಕೆ ಮಾಡಿದರೆ ಅತಿ ಹೆಚ್ಚಿನ ಲಾಭ ನಾವು ಈ ಒಂದು ಕೋಳಿ ಸಾಕಾಣಿಕೆಯಲ್ಲಿ ಪಡಿಬೋದು ಅಂತ ಹೇಳ್ತಾ ಇದ್ದೀನಿ. ಒಳ್ಳೆಯದು ಡಾಕ್ಟರ್ ಪ್ರಹ್ಲಾದ್ ಅವರು, ಇದುವರೆಗೆ ಕೋಳಿ ಸಾಕಾಣಿಕೆಯಲ್ಲಿ ಹೊಸ ತಂತ್ರಜ್ಞಾನ ಅಂದರೆ ಎತ್ತರ ಮಟ್ಟದಲ್ಲಿ ಕೋಳಿ ಸಾಕಾಣಿಕೆ ಯಾವ ರೀತಿ ಮಾಡಬಹುದು, ಏನು ಸುಧಾರಿತವಾಗಿ ತಂತ್ರಜ್ಞಾನ ಅಳವಡಿಸಿಕೊಂಡು ಉತ್ತಮ ರೀತಿಯಿಂದ ಲಾಭ ಪಡೀಲಿಕ್ಕೆ ಸಾಧ್ಯತೆ ಅಂತಕ್ಕಂಥ ವಿಚಾರವನ್ನು ಹೇಳಿದ್ರಿ. ರೈತರು ಇಂಥ ವಿಚಾರವನ್ನು ಗಮನಿಸಲಿ ಅಂತ ಹೇಳೋಣ. ಮಾಹಿತಿಯನ್ನು ಹಂಚಿಕೊಂಡೋದಕ್ಕೆ ನಮ್ಮ ರೈತರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಲಾಭದಾಯಕ ಹಿತ್ತಲ ಕೋಳಿ ಸಾಕಾಣಿಕೆಗೆ ಅನುಸರಿಸಬೇಕಾದ ಕ್ರಮಗಳ ಕುರಿತು ರಾಯಚೂರು ಕೃಷಿ ವಿಜ್ಞಾನ ಕೇಂದ್ರದ ತಜ್ಞರಾದ ಡಾಕ್ಟರ್ ಪ್ರಹ್ಲಾದ್ ಅವರೊಡನೆ ಸಂದರ್ಶನ ಕೇಳಿದ್ರಿ. ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಪಾವಲತ್ತಿ. ಹರ್ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೇ.

ಬಂದು ಮಾಯಾದಿಂದಲಿ ಬಂದು ಕುಲ ಕೆಡಸಿದಂತ ಮಾಯೆ ಕಾಡು ಚಂದ್ರಗೆ ಕಾಡಿದೀಯ ಏ ಮಾಯೆ ಸುಡುಗಾಡು ಕಾಯಿಸಿದೆ ಹಾರಿ ಚಂದ್ರಗೆ ಕಾಡಿದೀಯ ಏ ಮಾಯೆ ಸುಡುಗಾಡು ಕಾಯಿಸಿದೆ ಲಿಂಗಾಗೆ ಸಿಕ್ಕಂತ ಮಾಯೆ ಆ ಕಾಡು ಬೇಡಲೆ ಮಾಯೆ ಈ ಪ್ರಮೋದರಿಗೆ ಕಾಡು ಬೇಡಲೆ ಮಾಯೆ ಬಾರಮ್ಮ ಬಾತಂಗಿ ಈಗ ಗುರು ಪೂಜಾ ಮಾಡೋಣ ನಡಿ ಬೇಗ ಪಾರಮ್ಮ